ಹೀಗಾಗಿ ಕಾರ್ಯಕ್ರಮ ಕಿಸಾನಮಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಹಿಳಾ ವಾಣಿ, ಪಾಕ್ಷಿಕ ರೈತ ಮಹಿಳಾ ಕಾರ್ಯಕ್ರಮ, ಎರೆಗೊಬ್ಬರ ತಯಾರಿಕೆ ಮತ್ತು ನರ್ಸರಿ ಸಸ್ಯಗಳ ನಿರ್ವಹಣೆ, ಈ ವಿಷಯವಾಗಿ ಸುಷ್ಮಾ ಭಟ್ ಅವರೊಡನೆ ಸಂದರ್ಶನ. ನಮ್ಮ ಜೊತೆಯಲ್ಲಿ ಸುಷ್ಮಾ ವಿಘ್ನೇಶ್ವರ್ ಭಟ್ ಅವರಿದ್ದಾರೆ. ನಮ್ಮ ಅಂಕೋಲಾ ತಾಲೂಕಿನ ನೇವಳಸೆ ಗ್ರಾಮದವರು. ಅವರು ಪ್ರಮುಖವಾಗಿ ಎರೆಗೊಬ್ಬರ ತಯಾರು ಮಾಡೋದು ಮತ್ತೆ ನರ್ಸರಿಯನ್ನ ಬೆಳೆಸ್ತಾ ಇದ್ದಾರೆ. ಇದರ ಅನುಭವವನ್ನ ಈಗ ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ಸುಷ್ಮಾ. ನಮಸ್ತೆ. ಈ ನರ್ಸರಿ ಮಾಡೋದು ಅಥವಾ ಕೃಷಿಯ ಒಂದು ಭಾಗದಲ್ಲಿ ತೊಡಕೊಳ್ಳೋದು, ಇದೆಲ್ಲನೂ ಕೂಡ ಸಹಜವಾಗಿ ಗಂಡಸೂರು ಮಾಡ್ತಾ ಇರ್ತಾರೆ. ನೀವು ಕೂಡ ಇದರಲ್ಲಿ ಬಹಳಷ್ಟು ಆಸಕ್ತಿ ತಗೊಂಡು ಮಾಡ್ತಾ ಇದ್ದಾರೆ. ಅನೇಕರಿಂದ ಶಹಬಾಷ್ ಅನಿಸ್ಕೊಂಡಂತವ್ರು. ಇಲ್ಲಿ ಆಸಕ್ತಿ ಬಂದಿದ್ದು ಏನು, ಹಿನ್ನೆಲೆ ಸ್ವಲ್ಪ ಹೇಳ್ತೀರಾ? ನಾನು ಆಕ್ಚುಲಿ ಬಂದಿದ್ದು ಕೃಷಿ ಫ್ಯಾಮಿಲಿಯಿಂದ. ನನ್ನ ತಂದೆ ಒಬ್ರು ಪ್ರಗತಿಪರ ಕೃಷಿಕರು, ಯಾಕಂದ್ರೆ ಕೃಷಿಯಲ್ಲಿ ಹೊಸ ಹೊಸ ಅನ್ವೇಷಣೆಗಳನ್ನ ಮಾಡ್ತಾ ಇದ್ದವರು. ಸುಮಾರು 1999 2000 ಅವರು ನಮ್ಮ ಈ ಕ್ಷೇತ್ರದಲ್ಲಿ ಯಾರು ಬೆಳೆದಿದ್ದಂತ ಜೀನೈನ್ ಬಾಳೆಯನ್ನ ಬೆಳೆದು ಅದರಲ್ಲಿ ಸಕ್ಸಸ್ ಆದವರು. ಆಮೇಲೆ ಕಾಪು ಮುದ್ದಣ್ಣ ನರ್ಸರಿಯಿಂದ, ನಮ್ಮ ಒಂದು ಉತ್ತರ ಕನ್ನಡದ ಮೂಲೆ ಒಂದು ಹಳ್ಳಿಯಿಂದ ಕಾಪು ಮುದ್ದಣ್ಣ ನರ್ಸರಿಗೆ ಹೋಗಿ ಹೊಸ ಹೊಸ ತಳಿಯ ತೆಂಗುಗಳನ್ನ ತಂದು ಮಾಡಿ ಅದರಲ್ಲಿ ಸಕ್ಸಸ್ ಆದಂತವರವರು. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಿಂದ, ನನಗೊಂದು 2.5-3 ಇದ್ದಾಗಿಂದನು ಅವ್ರ ಜೊತೆಯಲ್ಲೇ ನನ್ನ ತೋಟಕ್ಕೆ ಕರ್ಕೊಂಡು ಹೋಗೋದು. ಎಷ್ಟು ಮಟ್ಟಿಗೆ ಅಂದ್ರೆ, ಆ ಒಂದು ತೆಂಗಿನ ಗಿಡ ನೆಡೋದಾದ್ರೆ ಅವರು ಮಣ್ಣು ಹಾಕಿದ್ರೆ ನಾನು ಗಿಡ ಹಿಡ್ಕೊಂಡು ಹೊಂಡದಲ್ಲಿ ಇಳ್ಕೊಂಡು ನಿಂತ್ಕೊಳ್ತಾ ಇದ್ದೆ. ಆವತ್ತಿನ ಅವ್ರು ಹೇಳಿದ್ ಒಂದೇ ನನಗೆ, ಕೃಷಿ ಲಾಭದಾಯಕ ಅಲ್ಲ ಅಂತ ನಾವ್ ಯಾರು ಹೇಳಬಾರದು. ಕೃಷಿಯನ್ನ ನಾವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಕೃಷಿ ನಮಗೆ ಒಳ್ಳೆ ಆದಾಯವನ್ನ ತಂದುಕೊಡ್ತದೆ. ನಾವೇ ಸರಿಯಾದ ರೀತಿಯಲ್ಲಿ ಮಾಡದೆ ಹೋದ್ರೆ ಕೃಷಿ ಹೇಗೆಗೂ ಮಾಡ್ಕೊಂಡು ಅಜ್ಜನೆ ಟಾಲ್ದ ಮರಕ್ಕೆ ನೇಣು ಹಾಕೊಂಡು ಕೃಷಿ ಲಾಭ ಅಲ್ಲ ಅಂತ ಹೇಳ್ತಾ ಹೋದ್ರೆ ಆಗೋದಿಲ್ಲ ಅಂತ ಆ ಚಿಕ್ಕ ವಯಸ್ಸಿಂದ ಹೇಳಿದ ಮಾತು ತಲೆಯಲ್ಲಿ ಒಂಥರ ಪ್ರಿಂಟ್ ಆಗ್ಬಿಟ್ಟಿತ್ತು. ಸೊ ಅದೇ ಇದ್ರಲ್ಲೇ 9th ಅಲ್ಲಿರುವಾಗ ತೊಟ್ಟಿಯನ್ನು ಮಾರಾಟಕ್ಕೆ ಬಂದಿದ್ರು. ಅದು 2500 ಒಂದೊಂದು ತೊಟ್ಟಿ ಅಂತ ಕೊಡ್ತಿದ್ರು. ಐ ಥಿಂಕ್ ತೋಟಗಾರಿಕಾ ಇಲಾಖೆ ಸಹಯೋಗದಲ್ಲೇನೋ ಬಂದಿದ್ರು ಅವರು. ಆವಾಗ 5 ತೊಟ್ಟಿಯನ್ನ ತಕೊಂಡು ಮಾಡಿದ್ ಎರೆಹುಳ ಗೊಬ್ಬರ ಸ್ಟಾರ್ಟ್ ಮಾಡಿದ್ದ. ಅವಾಗ 5000 ಒಂದ್ ತೊಟ್ಟಿಗಿತ್ತು. 25,000 ಇನ್ವೆಸ್ಟ್ ಮಾಡಿದ್ದು. ಆಕ್ಚುಲಿ ಹೇಳ್ಬೇಕಂದ್ರೆ ಅವಾಗ ತಂದೆಯವರು ಮನೇಲಿ ಅಷ್ಟೊಂದು ಕ್ಯಾಶ್ ಇರಲಿಲ್ಲ, ಒಂದೇ ತೊಟ್ಟಿ ಸಾಕು ಅಂತ ಹೇಳಿದ್ರು. ಅವಾಗ ಅವ್ರ ಹತ್ರ ಹಠ ಮಾಡಿ ಎಚ್ಚಲ ಅವರು ಅವಾಗ ಹೇಳಿದ ಮಾತು, ನಿನಗ್ ಸಾಲ ಅಂತ ಕೊಡ್ತೀನಿ, ಇದನ್ನ ತೀರಿಸಬೇಕು ಅಂತ. ಆವಾಗ 25,000 ತಂದೆಯವ್ರ ಹತ್ರನೇ ಸಾಲ ಮಾಡಿ ತಗೊಂಡು ಹಾಕಿ ಮಾಡಿದ್ದು. ನಾನು ಎಜುಕೇಶನ್ ಫೀಲ್ಡ್ ಅಲ್ಲಿರುವಾಗ ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದು ನನ್ನ ಫ್ಯಾಮಿಲಿ, ಯಾಕಂದ್ರೆ ನಾನಿರೋದು ಹಾಸ್ಟೆಲ್ ಅಲ್ಲಿ, ಕುಮಟಾ ಹವ್ಯಕ್ ಹಾಸ್ಟೆಲ್ ಅಲ್ಲಿ ಇರ್ತದೆ PUC. ಆವಾಗ ನಾನು ವಾರಕ್ಕೊಂದ್ ದಿವಸ ಮನೆಗೆ ಬರ್ತಿದ್ದೆ. ಅಲ್ಲಿವರೆಗೆ ಅದ್ರ ಮೇಂಟೆನೆನ್ಸ್ ಎಲ್ಲಾನು ನೋಡ್ಕೊಂಡಿದ್ದವ್ರೆ. ಇವತ್ ಸುಷ್ಮಾ ಭಟ್ ನೇವಳಸೆ ಅಂದ್ರೆ ಏನೊಂದು ಕ್ಯಾರೆಕ್ಟರ್ ಇದೆ, ಅದಕ್ಕೆ ಬ್ಯಾಕ್ ಬೋನ್ ಫ್ಯಾಮಿಲಿ. ಹಾಸ್ಟೆಲ್ ಖರ್ಚು ಹೇಗ್ ಬಂತು, ಯಾವ್ದಾದ್ರು ಬಂತು ತೊಟ್ಟಿಗೆ? ತೊಟ್ಟಿಯಲ್ಲಿ ಫಸ್ಟ್ ಅದಕ್ಕೆ 25,000 5 ತೊಟ್ಟಿಯನ್ನ ಹಾಕಿದ್ದು. ನಮ್ಮನೇಲಿ ಅವಾಗ ದನ ಸಾಕ್ತಾ ಇದ್ರು, ಅಂದ್ರೆ ನನ್ನ ತಮ್ಮಂದು ಶ್ರೀರಾಮ್ ದೇಶೀಯ ಗೋಸಂರಕ್ಷಣಾ ಟ್ರಸ್ಟ್ ಅಂತ ಮಾಡಿ 30 ದನಗಳನ್ನ ಸಾಕ್ತಾ ಇದ್ದ. ಸೊ ಅವಾಗ ಆ ಸಗಣಿಯನ್ನ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದ ಟೈಮಲ್ಲಿ ಕಂಡಿದ್ದು ಎರೆಹುಳ ಗೊಬ್ಬರ ತಯಾರಿಕೆ. ಅವಾಗ ಅದ್ರ ಬಗ್ಗೆ ಏನು ಅಷ್ಟೊಂದು ನಾಲೆಜ್ ಕೂಡ ಇರಲಿಲ್ಲ. ಫಸ್ಟ್ ಅದಕ್ಕೆ ಸಗಣಿ ಹಾಕ್ತಿದ್ವಿ, ಆಮೇಲೆ ತರ್ಕನ್ ಬಳಸೋದಾಗ್ಲಿ ಸೊಪ್ಪನ್ ಬಳಸೋದಾಗ್ಲಿ ಎಲ್ಲಾನು ಪ್ರಯೋಗ ಮಾಡ್ತಾ ಹೋಗಿದ್ವಿ. ಹಸಿ ಸೊಪ್ಪು ಮತ್ತೆ ಆ ತರ್ಕಿಂದೆಲ್ಲ ಆಗಿ ಎರೆಹುಳ ಗೊಬ್ಬರ ತಯಾರಾದ್ರೂ ಸಹಿತ ಅದು ವೇಟ್ ಲೆಸ್ ಆಗೋದಾಗ್ಲಿ, ಇವನ್ ಅದ್ ಹೀಟ್ ಆಗೋದಾಗ್ಲಿ, ಪ್ರತಿಯೊಂದು ಪ್ರಾಬ್ಲಮ್ ಅನ್ನು ಫೇಸ್ ಮಾಡಿ ಅಪ್ ನೆಕ್ಸ್ಟ್ ಅದ್ 1 ನಂತರ ತೊಟ್ಟಿ ಎಲ್ಲ ಹೆಗ್ಣ ತಿನ್ಕೊಂಡು ಹೋಗಿ, ನಂತರ ಕಡ್ಪಾಕಲ್ನಿಂದ 8 ತೊಟ್ಟಿ ಕಟ್ಸಿ ಇನ್ವೆಸ್ಟ್ ಮಾಡಿ, ಅದರಲ್ಲಿ ಮತ್ತೆ ಇಲಿ ತಿನ್ನೋದಾಗ್ಲಿ ಅಥವಾ ಈ ಗಾಳಿ ಆಡದೆ ಇರೋದ್ರಿಂದ ಬರೋಂತ ಪ್ರಾಬ್ಲಮ್ಸ್ ಇಂದನಾಗ್ಲಿ ಅದಷ್ಟು ಕಲ್ಲನ್ನ ಕಿತ್ತು ಇವಾಗ ಹೊಸ ವಿಧಾನದಲ್ಲಿ ಎರೆಹುಳ ಗೊಬ್ಬರವನ್ನ ತಯಾರು ಮಾಡ್ತಾ ಇದೀವಿ. ನೇವಳಸೆ 1 ಬ್ರಾಂಚ್ ಅಲ್ಲಿ ಇಯರ್ಲಿ 1,000 ನಿಯರ್ ಪ್ರೊಡಕ್ಷನ್ ಇದೆ. ಆರ್ಡರ್ಸ್ ಜಾಸ್ತಿ ಇರೋದ್ರಿಂದಾಗಿ ಮತ್ತೆ ನಾಗೂರಲ್ಲಿ 5 ಲೀಸ್ ತಗೊಂಡು ಅಲ್ಲಿ 3 ಅಷ್ಟು ದೊಡ್ಡ ಜಾಗದಲ್ಲಿ ಇವಾಗ ಗೊಬ್ಬರ ಫ್ಯಾಕ್ಟರಿ ತಯಾರಾಗ್ತಾ ಇದೆ. ಜೊತೆಗೆ ಮಿರ್ಜಾನಲ್ಲಿ ಒಂದು ನರ್ಸರಿ ಇದೆ. ಇಲ್ಲಿ ನೇವಳಸೆಯಲ್ಲಿ ಅಡಿಕೆ ಗಿಡ ಅಂದ್ರೆ ಬೀದ್ದಡಿಕೆಯನ್ನ ತರಿಸಿ ಅಡಿಕೆ ಗಿಡವನ್ನ ತಯಾರು ಮಾಡ್ತಾ ಇದೀವಿ. ಇಯರ್ಲಿ 15,000 ತನಕ ಅಡಿಕೆ ಗಿಡ ತಯಾರಾಗತ್ತೆ. ಮಿರ್ಜಾನ್ ನರ್ಸರಿಯಲ್ಲಿ ಎಲ್ಲಾ ತರದ ಹಾರ್ಟಿಕಲ್ಚರಲ್ ಪ್ಲಾಂಟ್ಸ್ ಎಲ್ಲ ಇದೆ. ಈ ಹೊಸ ತರದ ಎರೆಗೊಬ್ಬರ ತಯಾರು ಮಾಡುದು ಏನದು ಹೊಸತನ ಅಲ್ಲಿ? ಅದರಲ್ಲಿ ತೊಟ್ಟಿಯನ್ನ ಮಾಡದೆ ಬರೀ ನೆಲಕ್ಕೊಂದು ಸಿಮೆಂಟ್ ಬೆಡ್ ಅನ್ನ ಏನಾದ್ರೂ ಹಾಕೊಂಡು ಮೇಲ್ಛಾವಣಿ ಮಾಡಿಕೊಂಡು ಎರೆಹುಳ ಗೊಬ್ಬರವನ್ನು ತಯಾರು ಮಾಡ್ತಾ ಇರುವಂತದ್ದು. ಈ ಒಂದು ಚೀಟಿ ಹೊಯ್ಯೋ ತರ ಮಾಡ್ಬಿಟ್ಟು ತೋಟದಲ್ಲಿ ನಿತ್ಕಟ್ಟು ಹೊಯ್ಯೋದು ಅಂತ ಹೇಳ್ತಾರೆ ನಮ್ ಕಡೆಗೆ. ಆತರ ಒಂದು ಬದುವಿನ ತರ ಹಳೆ ಸಗಣಿಯನ್ನ ಬಳಸಿ ಅದಕ್ಕೆ ಎರೆಹುಳಗಳನ್ನ ಬಿಟ್ಟು ತಯಾರ ಮಾಡ್ತಾ ಇರುವಂತದ್ದು. ಇವಾಗ ತೊಟ್ಟಿಯಲ್ಲಿ ಮಾಡಿದ್ರೆ ಎರೆಹುಳ ಗೊಬ್ಬರ ಸರಿಯಾಗಿ ತಯಾರಾಗೋದಿಲ್ಲ. ಐ ಥಿಂಕ್ ಇಲ್ಲಿವರೆಗೂ ಎರೆಹುಳ ಗೊಬ್ಬರವನ್ನ ಯಾರ್ಯಾರು ತಯಾರಿ ಮಾಡಿ ಆಮೇಲೆ ಅದ್ರಲ್ಲಿ ಫೇಲ್ಯೂರ್ ಆಗಿದಾರೋ ಅವರೆಲ್ಲರ ಮೇನ್ ರೀಸನ್ ತೊಟ್ಟಿಯಲ್ಲಿ ಎರೆಹುಳ ಗೊಬ್ಬರ ಸರಿಯಾಗಿ ತಯಾರಾಗದೆ ಇರುವಂತದ್ದು ಒಂದೇದು. ಎರಡನೇದಾಗಿ ತೊಟ್ಟಿಯಿಂದ ನೀರ್ ಬಸದೆ ಹೋಗದೆ ಇರುವಂತದ್ದು. ಮೂರನೇದಾಗಿ ಈಗ ಸೈಡ್ ಗೆ ತೊಟ್ಟಿ ಇರೋದ್ರಿಂದಾನೇ ಈಸಿಯಾಗಿ ಹೆಗ್ಣ ಇಲಿಗಳ ಸೇರ್ಕೊಂಡು ಎರೆಹುಳಗಳನ್ನ ತಿಂದು ಎರೆಹುಳ ಗೊಬ್ಬರ ಬೆಳೆಸಲಿಕ್ಕೆ ಆಗದೆ ಇರುವಂತದ್ದು. ಇದೆಲ್ಲದಕ್ಕೂ ಮೇನ್ ಪಾಯಿಂಟ್ ಅಂದ್ರೆ ತೊಟ್ಟಿನೇ. ಆದ್ರೆ ಏನಾಗಿದೆ ಅಂದ್ರೆ ತೊಟ್ಟಿಯನ್ನ ಮಾಡದೆ ಮಾಡುವಂತ ವಿಧಾನಕ್ಕೆ ಗವರ್ಮೆಂಟ್ ಇಂದ ಯಾವುದೇ ಸಬ್ಸಿಡಿ ಸಿಗೋದಿಲ್ಲ. ಯಾಕಂದ್ರೆ ಅದೊಂದು ಬ್ಲಾಕ್ ಮೈಂಡೆಡ್ ಆಗ್ಬಿಟ್ಟಿದೆ. ಎರೆಹುಳ ಗೊಬ್ಬರ ತಯಾರಿಕೆ ಅಂದ್ರೆ ತೊಟ್ಟಿ ಮಾಡಬೇಕು, ತೊಟ್ಟಿಯಲ್ಲಿ ಗಾಳಿ ಆಡೋದಿಲ್ಲ, ಯಾಕಂದ್ರೆ ಪ್ರಾಕ್ಟಿಕಲ್ ನಾಲೆಜ್ ಕೊರತೆ ಆಗತ್ತೆ. ಈಗ ನೀವು ಮಾಡ್ತಾ ಇದ್ರಲ್ಲ, ಈ ಎಲ್ಲ ಸಮಸ್ಯೆಗಳನ್ನ ಹೋಗಲಾಡಿಸಲಿಕ್ಕೆ ಹೇಗೆ ಸಾಧ್ಯ? ಈ ಎಲ್ಲ ಸಮಸ್ಯೆಗಳು ಅಂದ್ರೆ ಇವಾಗ ಗಾಳಿ ಆಡೋದ್ರಿಂದ ಎರೆಹುಳ ಗೊಬ್ಬರ ಚೆನ್ನಾಗಿ ತಯಾರಾಗತ್ತೆ. ಅದರ ರಚನೆ ಹೇಗಿರುತ್ತೆ ಸ್ವಲ್ಪ ಹೇಳಿ. ಆ ರಚನೆ ಅಂದ್ಬಿಟ್ರೆ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇಟ್ಕೋತೀವಿ. ನೆಕ್ಸ್ಟ್ ಅಲ್ಲಿ ಅಡಿಗೆ ತೆಂಗಿನ ಸಿಪ್ಪೆನ ಅಡಿಮುಖ ಮಾಡಿ ಇಟ್ಕೋತೀವಿ. ಅದ್ರ ಮೇಲ್ಗಡೆಗೆ ಒಂದು 6 ತಿಂಗಳ ಹಳೆ ಸಗಣಿಯನ್ನ ಲೇಯರ್ ಬೈ ಲೇಯರ್ ಆಗಿ ಏರಿಸ್ತಾ ಬತ್ತೀವಿ. ಅದು ತ್ರಿಭುಜಾಕೃತಿ ಟೋಟಲ್ ಆಗಿ ಬರುತ್ತೆ, ಆಯತ ಮತ್ತೆ ತ್ರಿಭುಜಾಕೃತಿ ಎಲ್ಲ ಬರುತ್ತೆ. ಆ ರೀತಿ ಮಾಡಿದಾಗ ಅದನ್ನ ಮೇಲೆ ಮಣ್ಣು ಹಾಕಿ ಸಾರಿಸೋದು ಹಂಗೇನು ಮಾಡಲ್ಲ. ಎರೆಹುಳ ಗೊಬ್ಬರದ ತಯಾರಿಕೆಯಲ್ಲಿ ಮಣ್ಣಿನ ಅವಶ್ಯಕತೆ ಇಲ್ಲ. ಮೇನ್ ಅದೊಂದು ಕಾನ್ಸೆಪ್ಟ್ ಏನಾಗಿದೆ ಅಂದ್ರೆ ಏನೇ ಅಗ್ರಿಕಲ್ಚರ್ ವೇಸ್ಟ್ ಇದ್ರೂ ಹಾಕಬಹುದು, ಮಣ್ಣು ಹಾಕಬೇಕು, ಸಿಕ್ಕಿದ್ದೇನೆ ಹಾಕಿದ್ರು ಎರೆಹುಳ ಗೊಬ್ಬರ ಹಾಕಿ ತಯಾರು ಮಾಡೋದು ಅನ್ನೋದೊಂದು ಮೆಂಟಾಲಿಟಿ ಬಂದ್ಬಿಟ್ಟಿದೆ ಜನರಿಗೆ. ಆದ್ರೆ ಗೊಬ್ಬರನ ತಕೊಂಡೋಗಿ ಮಣ್ಣಿಗೆ ಹಾಕಿದ್ರೆ ಭೂಮಿಗೆ ಒಳ್ಳೇದಾಗತ್ತೆ ವಿನಃ ಗೊಬ್ಬರಕ್ಕೆ ತಂದು ಮಣ್ಣು ಹಾಕೋದ್ರಿಂದ ಅಲ್ಲ. ಅದು ಡೆಡ್ ಇನ್ವೆಸ್ಟ್ಮೆಂಟ್. ಇನ್ನೊಂದಂದ್ರೆ ಗೊಬ್ಬರದ ಕ್ವಾಲಿಟಿ ಕಡಿಮೆ ಆಗತ್ತೆ. ಗೊಬ್ಬರನ ಮಣ್ಣಿಗೆ ಸೇರಿಸಿದ್ರೆ ಮಣ್ಣಿನ ಕ್ವಾಲಿಟಿ ಉತ್ತಮ ಆಗತ್ತೆ, ಹೊರತು ಮಣ್ಣನ್ ತಂದು ಗೊಬ್ಬರಕ್ಕೆ ಹಾಕಿದ್ರಲ್ಲ. ಬರೀ ಹಳೆ ಸಗಣಿಯಿಂದ ತಯಾರು ಮಾಡುವಂತ ಎರೆಹುಳ ಗೊಬ್ಬರ ತುಂಬಾನೇ ಚೆನ್ನಾಗಿ ಬರುತ್ತೆ, ಅದರಲ್ಲಿ 13 ನ್ಯೂಟ್ರಿಯನ್ಸ್ ಇರುತ್ತೆ. ಈಗ ಈ ಕೃಷಿ ತ್ಯಾಜ್ಯಗಳನ್ನು ಕೂಡ ಇಲ್ಲಿ ಬಳಸ್ಕೊಳ್ತೀರಿ? ಕೃಷಿ ತ್ಯಾಜ್ಯಗಳನ್ನ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಬಳಸ್ತಾ ಇಲ್ಲ. ಯಾಕಂದ್ರೆ ಅದ್ರ ಬಳಸೋದ್ರಿಂದ ಒಂದೇದಾಗಿ ಕ್ವಾಲಿಟಿ ಕಡಿಮೆ ಆಗತ್ತೆ ಗೊಬ್ಬರದ್ದು, ಇನ್ನೊಂದಂದ್ರೆ ವೇಟ್ ಲಾಸ್ ಆಗತ್ತೆ. ಇವಾಗ ಸಂಜೀವಿನಿ ಬಯೋ ಆರ್ಗ್ಯಾನಿಕ್ಸ್ ಅಂಡ್ ನರ್ಸರಿ ಅಂತ ನಂದು GST ರಿಜಿಸ್ಟ್ರೇಷನ್ ಇದೆ, ಅದ್ರ ಅಂಡರ್ ಅಲ್ಲಿ ಸಸ್ಯ ಮಿತ್ರ ಶುದ್ಧ ಸಾವಯವ ಎರೆಹುಳ ಗೊಬ್ಬರ ಅಂತ ಪ್ರಿಂಟೆಡ್ ಬ್ಯಾಗ್ ಅಲ್ಲಿ 40 kg ಬ್ಯಾಗ್ ಬರ್ತಾ ಇದೆ. ಅದನ್ನ ಸೊಸೈಟಿಗಳಿಗೆ ಕೊಡ್ತೀನಿ, ರೈತರಿಗೆ ಕೊಡ್ತೀನಿ, ಕೆಲವೊಂದಿಷ್ಟು ಆರ್ಗ್ಯಾನಿಕ್ ಶಾಪ್ಗಳಿಗೆ, ತುಂಬಾ ನರ್ಸರಿಗಳಿಗೆ, ಎಲ್ಲಾ ಕಡೆ ಉಡುಪಿ ಬ್ರಹ್ಮಾವರ ಮಂಗಳೂರು ಕಾರ್ಕಳ ತನಕ ನನ್ನ ಗೊಬ್ಬರ ಸೇಲ್ಸ್ ಇದೆ. ಅಟ್ ಪ್ರೆಸೆಂಟ್ ಬೆಂಗಳೂರು ಕೂಡ ಕೊಡೋರ್ಲಿಕ್ಕೆ ಸ್ಟಾರ್ಟ್ ಮಾಡಿದೀನಿ. ಅಷ್ಟಿದ್ದಾವಾಗ ಅಲ್ಲಿ ಗೊಬ್ಬರದ ವೇಟ್ ಲಾಸ್ ಆಗಬಾರ್ದು ನನಗೆ. ನಾವೇನೇ ಬ್ಯಾಗ್ ಒಳಗಡೆ ಪ್ಲಾಸ್ಟಿಕ್ ಕವರ್ ಹಾಕಿ ಏನೇ ಮಾಡಿದ್ರು ಸಹಿತ ವೇಟ್ ಲಾಸ್ ಆಗಬಾರ್ದು. ವೇಟ್ ಲಾಸ್ ಆಗಬಾರ್ದಂದ್ರೆ ಗೊಬ್ಬರದ ಕ್ವಾಲಿಟಿ ಚೆನ್ನಾಗೇ ಇರಬೇಕು. ಇವಾಗ ಅಗ್ರಿಕಲ್ಚರ್ ವೇಸ್ಟ್ ಸೊಪ್ಪು ತರಕು ಯಾವ್ದನ್ನೇ ಬಳಸಿದ್ರು ಸಹಿತ ವೇಟ್ ಲಾಸ್ ಆಗ್ಬಿಡತ್ತೆ. 40 kg ಬ್ಯಾಗ್ ಆಫ್ಟರ್ 3 ಮಂತ್ಸ್ 20-30 kg ಒಳಗಡೆ ಬರುತ್ತೆ. ಸೊ ನಾನು ಆ ರೀತಿ ರೈತರಿಗೆ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದಂದ್ರೆ ಅಗ್ರಿಕಲ್ಚರ್ ವೇಸ್ಟ್ ಈಗ ನಾವ್ ಯಾವ್ದೇ ಒಂದ್ ಸೊಪ್ಪು ಈಗ ಗ್ಲಿರಿಸೀಡಿಯಾ ಹಾಕಿದ್ರೆ ನೈಟ್ರೋಜನ್ ನ ಪ್ರಮಾಣ ಜಾಸ್ತಿ ಬರುತ್ತೆ, ಅದ್ ಒಂದೇ ಅದೇ ತರ ಬಳಸೋದ್ರಿಂದ ಆಗೋದಿಲ್ಲ. ಮತ್ತೆ ಎಲ್ಲಾ ಇದ್ರಕ್ಕಿಂತನೂ ಈಗ ಸೊಪ್ಪು ಮತ್ತೆ ಇದನ್ನೆಲ್ಲ ತಿಂದೇ ದನ ಸಗಣಿ ಹಾಕಿರತ್ತೆ, ಆ ಸಗಣಿಯನ್ನ ಬಳಸ್ಕೊಂಡು ತಯಾರ ಮಾಡಿದಂತ ಎರೆಹುಳ ಗೊಬ್ಬರ ನ್ಯೂಟ್ರಿಯನ್ಸ್ ಜಾಸ್ತಿ ಇರತ್ತೆ. ಹಲವಾರು ಸೊಪ್ಪುಗಳನ್ನ ತಿಂದು ಬಳಸಿದ ಸಗಣಿಯಲ್ಲಿ ನ್ಯೂಟ್ರಿಯನ್ಸ್ ಜಾಸ್ತಿ. ಯಾವ್ದೇ ಒಂದ್ ಸೊಪ್ಪು ಇದನ್ನ ನಾವು ಬಳಸೋದಕ್ಕೆ. ಮತ್ತೆ ಕಾಂಪೋಸ್ಟ್ ಅನ್ನು ಕೂಡ ಜೊತೆ ತಯಾರು ಮಾಡ್ತೀರಿ ಹೊಲಕ್ಕೆ ಹಾಕ್ಲಿಕ್ಕೆ? ಆ ಕಾಂಪೋಸ್ಟ್ ಅಂತ ಸಪರೇಟ್ ಆಗಿ ತಯಾರು ಮಾಡ್ತಾ ಇಲ್ಲ ಸರ್. ನಮ್ದು ಬೇಸಿಕ್ ಇದು ಬಂದ್ಬಿಟ್ಟೆ ವರ್ಮಿ ಕಾಂಪೋಸ್ಟ್ ಎರೆಹುಳ ಗೊಬ್ಬರ. ಇವಾಗ ಕಾಂಪೋಸ್ಟ್ ಅಂದ್ರೆ ನಾರ್ಮಲಿ ಈಗ ನಮ್ಮ ಹಳ್ಳಿ ಕಡೆ ಪ್ರತಿಯೊಬ್ಬರ ಗೊಬ್ಬರ ಕುಂಡಿಲಿ ತಯಾರಾಗೋದು ಕೂಡ ಕಾಂಪೋಸ್ಟ್. ಇವಾಗ ಸಗಣಿಯಲ್ಲಿ ಒಂದಿಷ್ಟು ಬ್ಯಾಕ್ಟೀರಿಯಾಸ್ಗಳಿರತ್ತೆ, ಅದು ಸಿಗದೆ ಇರೋರ್ಗೆ ನಾವು ಇವಾಗ ಆಯಿಲ್ ಫ್ಯಾಕ್ಟರಿಯಿಂದ ವೇಸ್ಟ್ ಡಿಕಂಪೋಸರ್ ಅಂತ ಬರುತ್ತೆ. ಬಟ್ ನಮ್ಮಿಲ್ಲಿ ಹಳ್ಳಿಯ ರೈತರು ಪ್ರತಿಯೊಬ್ಬರ ಒಂದು ಗೊಬ್ಬರಗುಂಡಿಯಲ್ಲೂ ಸಹಿತ ತಯಾರಾಗೋದು ಕಾಂಪೋಸ್ಟ್. ಆದ್ರೆ ಕಾಂಪೋಸ್ಟಿಗೂ ವರ್ಮಿ ಕಾಂಪೋಸ್ಟಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಎರೆಹುಳ ತಿಂದು ಹಾಕಿದ ಹಿಕ್ಕೆ ವರ್ಮಿ ಕಾಂಪೋಸ್ಟ್ ಆಗಿರುತ್ತೆ, ಯಾವುದೇ ಒಂದು ವಸ್ತು ಕೊಳತ್ರೆ ಅದು ಕಾಂಪೋಸ್ಟ್ ಆಗತ್ತೆ. ನ್ಯೂಟ್ರಿಯನ್ಸ್ ಅಲ್ಲಿ ತುಂಬಾನೇ ಡಿಫ್ರೆನ್ಸ್ ಬರುತ್ತೆ. ಇವಾಗ ನಾವ್ ಒಂದು ಸೊಪ್ಪನ್ನ ನೇರವಾಗಿ ತಂದು ಮರಕ್ಕೆ ಹಾಕಿದ್ರೆ ಅಷ್ಟೇ ನ್ಯೂಟ್ರಿಯನ್ಸ್ ಸಿಗೋದು, ಅದೇ ಅದು ದನ ತಿಂದು ಅದರ 4 ಹೊಟ್ಟೆಗಳ ಕಂಪಾರ್ಟ್ಮೆಂಟ್ ಅಲ್ಲಿ ದಾಟ್ ಬಂದಾವಾಗ ಅದ್ರಲ್ಲಿ ಬ್ಯಾಕ್ಟೀರಿಯಾಗಳ ಆಡ್ ಆಗತ್ತೆ. ಅದೇ ತರ ಒಂದ್ ಎರೆಹುಳ ಒಂದಿಷ್ಟು ಗೊಬ್ಬರನೋ ಇದನ್ನ ತಿಂದು ಅದ್ರ ಕ್ಲೈಟಲ್ ಅಲ್ಲಿ ದಾಟ್ ಬಂದಾವಾಗ ನ್ಯೂಟ್ರಿಯನ್ಸ್ ಜಾಸ್ತಿ ಆಗುತ್ತೆ ಸರ್. ಮತ್ತೆ ನರ್ಸರಿ ಬಗ್ಗೆ ಹೇಳ್ತಾ ಇದ್ರೆ ಯಾವ್ಯಾವ ಬೆಳೆ ನರ್ಸರಿ? ಎಲ್ಲಾ ರೀತಿಯ ಹಾರ್ಟಿಕಲ್ಚರಲ್ ಪ್ಲಾಂಟ್ಸ್ ಮತ್ತೆ ಫ್ರೂಟ್ಸ್, ಅರೇಕಾ, ಕೊಕೊನಟ್ ಈ ತರದೆಲ್ಲ ಪ್ಲಾಂಟ್ ಸಿಗತ್ತೆ ಸರ್. ಗ್ರಾಫ್ಟೆಡ್ ಪ್ಲಾಂಟ್ಸ್, ಆಮೇಲೆ ಈ ಹೈಬ್ರಿಡ್, ಈ T2D ತರ ಸೆಮಿ ಹೈಬ್ರಿಡ್ ಈ ತರದೆಲ್ಲ ಪ್ಲಾಂಟ್ ಸಿಗತ್ತೆ ಸರ್. ಅದರಲ್ಲಿ ಯಾವ್ಯಾವ? ಅಡಿಕೆ ಸಿಗತ್ತೆ, ಅಡಿಕೆಯಲ್ಲಿ ಇಂಟರ್ಸಿ ಅಂತ ಟೈಪ್ ಇದೆ, ಅಂದ್ರೆ 3-4 ಇಯರ್ಸ್ ಗೆ ಈಲ್ಡ್ ಬರುವಂತದ್ದು. ಅದ್ ಬಿಟ್ರೆ ತೆಂಗಲ್ಲಿ T2D ಅಂತ ಬರುತ್ತೆ, ಹೈಬ್ರಿಡ್ ಮತ್ತು ಲೋಕಲ್ ಕ್ರಾಸ್ ಇಯರ್ಸ್ ಅದು. ಆಮೇಲೆ ಮಲೇಷಿಯನ್ ಗ್ರೀನ್ ಅಂತ ಪ್ಯೂರ್ ಹೈಬ್ರಿಡ್ ಬರುತ್ತೆ, 2 ಇಯರ್ಸ್ಗೆ ಹೇಳಿ ಬರುವಂತದ್ದು. ಆಮೇಲೆ ಈಗ ಮ್ಯಾಂಗೋಸ್ ಅಲ್ಲಿ ಒಂದು 4 to 5 varieties, ಜಾಕ್ ಅಲ್ಲಿ ಒಂದು 5 to 6 varieties, ಈ ತರ ಎಲ್ಲಾ ತರದ ಪ್ಲಾಂಟ್ಸ್ ಇದೆ ಸರ್. ಈ ರೀತಿ ಮಾಡಬೇಕಾದ್ರೆ ಒಂದೊಂದು ಬೆಳೆಗೆ ಒಂದೊಂದು ತರದ ನರ್ಸರಿ ನಿರ್ವಹಣಾ ಪದ್ಧತಿ ಇರುತ್ತೆ ಅಲ್ವಾ? ಇದೆಲ್ಲಾನು ಹೇಗೆ ಗೊತ್ತಾಗುತ್ತೆ ನಿಮಗೆ, ಹೇಗೆ ಮಾಡ್ತೀರಿ ಮತ್ತೆ ಎಲ್ಲಿ ತಿಳ್ಕೊಂಡ್ರಿ ಸರ್? ಮೇನ್ ಬೇಸ್ ಅಂದ್ರೆ ನಾವ್ ಆಕ್ಚುಲಿ ರೈತರಾಗ್ಲಿ ಯಾವ್ದೇ ಒಂದ್ ಇದ್ರಲ್ಲಾಗ್ಲಿ, ಈಗ ಒಂದು ಯಾವ್ದೇ ಒಂದು ಕೋರ್ಸ್ಗಾದ್ರೆ 3 ಇಯರ್ಸ್ಗೋ 4 ಇಯರ್ಸ್ಗೋ ಸರ್ಟಿಫಿಕೇಟ್ ಅಂತ ಸಿಗತ್ತೆ, ಇವನು ಈ ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದಾನೆ. ಬಟ್ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಅವ್ನ್ ಕೂದ್ಲು ಹಣ್ಣಾದ್ರೂ ಸಹಿತ ಅವ್ನ್ ಕಲಿಯೋದ್ ಮಾತ್ರ ಮುಗಿಯೋದಿಲ್ಲ. ಯಾವತ್ತು ಆಕ್ಚುಲಿ ನಮ್ ತಂದೆ ಹೇಳ್ತಾ ಇರ್ತಿದ್ರು, ಯಾವ ಮಾತನ್ನ ಇವತ್ ನಾನು ಹೇಳ, ಅಗ್ರಿಕಲ್ಚರ್ ಅಲ್ಲಿ ಕಲ್ತ್ ಮುಗೀತು ಇವನ್ ಇಂಥದೊಂದ್ ಕಲ್ತಿದಾನೆ ಅಂತ ಹೇಳಲಿಕ್ ಯಾವನ ಹತ್ರನು ಸಾಧ್ಯ ಅಲ್ಲ. ಯಾಕಂದ್ರೆ ಪ್ರತಿ ಒಬ್ಬರಿಂದ ಕಲಿಯೋದಿರತ್ತೆ. ಇವನ್ ನಾನೀಗ RCTಗಳಿಗೆ ಟೀಚ್ ಮಾಡೋದಕ್ಕೆ ಹೋಗ್ತೇನೆ ಟ್ರೈನರ್ ಆಗಿ, ಅವಾಗ ಅಲ್ಲಿ 40-50 acres ಇರುವಂತ ದೊಡ್ಡ ದೊಡ್ಡ ರೈತರು ಬಂದಿರ್ತಾರೆ. ಅವ್ರಿಗೆ ನಾನ್ ಟೀಚ್ ಮಾಡ್ತೀನಿ ಅನ್ನೋದಕ್ಕಿಂತ ಅಲ್ಲೊಂದು 25-30 ಜನ ಬಂದ್ ಕೂತ್ಕೊಂಡಿದ್ರೆ ಅವರಿಂದ 25-30 ವಿಷಯಗಳನ್ನ ನಾನ್ ಕಲ್ತ್ಕೊಂಡ್ ಬರ್ತೀನಿ. ಸೊ ಇದೇ ತರ ನಾವ್ ಯಾವ್ದೇ ಒಂದು ವಿಷಯದಲ್ಲಾದ್ರೂ ಇಂಟ್ರೆಸ್ಟ್ ತಗೊಂಡು ಅಬ್ಸರ್ವ್ ಮಾಡ್ತಾ ಹೋದ್ರೆ ಯಾವ್ದೇ ವಿಷಯನಾದ್ರೂ ಈಸಿಯಾಗಿ ಕಲಿಬಹುದು ಸರ್. ಇವಾಗ ಕಸಿ ಮಾಡೋದಾಗಿರ್ಲಿ ಅಥವಾ ಒಂದ್ ಮೇಂಟೆನೆನ್ಸ್ ಆಗಿರ್ಲಿ, ಎಲ್ಲಾನು ಅದೇ ತರ ಅಬ್ಸರ್ವ್ ಅಲ್ಲೇ ಕಲ್ತಿದ್ದೆ ಬಿಟ್ರೆ ಎಲ್ಲೂ ಒಂದು ಸರ್ಟಿಫಿಕೇಟ್ ಅಂತ ಮಾಡ್ಕೊಂಡಿಲ್ಲ. ಅಥವಾ ನಾನು ಯಾವ್ದೇ ಒಂದು ಕೃಷಿ ಅಥವಾ ತೋಟಗಾರಿಕಾ ಡಿಗ್ರಿಯನ್ನು ಪಾಸ್ ಮಾಡ್ದೊಳಲ್ಲ ಸರ್. ಮತ್ತೆ ನರ್ಸರಿ ಮಾಡಬೇಕಾಯ್ತು ಅಂದ್ರೆ ಅದಕ್ಕೆ ಬೇಕಾದಂತ ಬಿಸಿಲು, ನೆರಳು, ನೀರು, ಪೋಷಕಾಂಶ ನಿರ್ವಹಣೆ, ಮತ್ತೆ ಯಾವ್ಯಾವ ಬ್ಯಾಗ್ ನಲ್ಲಿ ಎಷ್ಟು ಸೈಜ್ ಬ್ಯಾಗ್ ನಲ್ಲಿ ಹಾಕ್ಬೇಕು, ಹೆಂಗೆ ಹಾಕ್ಬೇಕು, ಎಷ್ಟು ದಿನ ಬೆಳೆಸಬೇಕು, ಇದೆಲ್ಲ ಅಂದ್ರೆ ನಾವು ನೋಡ್ಕೊಂಡು ಕಲ್ತ್ಕೊಂಡು ತಿಳ್ಕೊಂಡು ಮಾಡ್ತಾ ಇರೋದೆ. ಕೆಲವೊಂದಿಷ್ಟು ಪ್ಲಾಂಟ್ಸ್ ಗಳನ್ನ ನಾವು ಹೊರಗಡೆ ತರ್ಸ್ಕೋತೀವಿ. ಈವನ್ ಅಡಿಕೆ ಎಲ್ಲ 5 kg ಬ್ಯಾಗ್ ಅಲ್ಲಿ ತಯಾರು ಮಾಡ್ತೀವಿ ಅಂದ್ರೆ 1.5 years ತನಕ ಇಟ್ಟರು ಅದೇನು ಪ್ರಾಬ್ಲಮ್ ಆಗೋದಿಲ್ಲ, 6 months ಇಂದಾನೆ ಮಾರ್ಕೆಟಿಗೆ ಸಿಗತ್ತೆ. ಅದಕ್ಕೆ ನ್ಯೂಟ್ರಿಯನ್ಸ್ ಅಂದ್ರೆ ನಾವು ಆಕ್ಚುಲಿ ಎರೆಗೊಬ್ಬರ ಮಿಕ್ಸ್ ಮಾಡಿ ತುಂಬತೀವಿ. ನೆಕ್ಸ್ಟ್ ಅದಕ್ಕೆ ನಾರ್ಮಲ್ ಆಗಿ ನ್ಯೂಟ್ರಿಯನ್ಸ್ ಅನ್ನ ಆಡ್ ಮಾಡ್ತಾ ಇರ್ತಾರೆ. ನೆರಳು ಅಂತ ಬಂದ್ರೆ ಶೇಡ್ ನಟ್ ಅನ್ನು ಬಳಸ್ತೀವಿ. ಶೇಡ್ ನಟ್ ಬೆಳೆಸೋದ್ರಿಂದ ಅನುಕೂಲ ಏನು? ಶೇಡ್ ನಟ್ ಅಲ್ಲಿ ಬೆಳೆಸೋದ್ರಿಂದ ನೇರವಾಗಿ ತುಂಬಾ ಬಿಸಿಲು ಬೀಳೋದಿಲ್ಲ, ಅದಕ್ಕೆ ಬೇಕಾದಂತ ವಾತಾವರಣ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹ್ಯುಮಿಡಿಟಿ ಜಾಸ್ತಿ ಆಗುತ್ತಾ? ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ, ಅದು ಅನುಕೂಲ ಆಗುತ್ತೆ ಬೆಳೆಗಳಿಗೆ. ಹೌದು ಸರ್, ಬೆಳೆಗಳಿಗೆ ಅಂದ್ರೆ ಎಷ್ಟು ಹೀಟ್ ಬೇಕು ಅಂತ ಗಿಡಗಳಿಗೆ ಅವಶ್ಯಕತೆ ಇದೆಯೋ. ಈಗ ಗಿಡದ ಬೆಳವಣಿಗೆಗೆ ಪೂರ್ತಿಯಾಗಿ ನೆರಳಿದ್ರೂ ಆಗೋದಿಲ್ಲ, ಪೂರ್ತಿಯಾಗಿ ಬಿಸಿಲೇ ಡೈರೆಕ್ಟ್ ಆಗಿ ಹೊಡಿತಾ ಇದ್ರು ಆಗೋದಿಲ್ಲ, ಚಿಕ್ ಪ್ಲಾಂಟ್ ಒಂದು ಗ್ರೋತ್ ಬರಬೇಕಿದ್ರೆ. ಸೊ ಇದರಲ್ಲಿ ಈಗ ಒಂದು 50% ಅಂದ್ರೆ ಶೆಡ್ ನಟ್ಸ್ ಅಲ್ಲಿ ವೆರೈಟೀಸ್ ಬರುತ್ತೆ, 35, 50, 70, 90 ಅಂತ ಇದ್ರ ಮೇಲೆ ಇದಾಗುತ್ತೆ. ಮತ್ತೆ ಬೆಳೆಯುವಾಗ ನಾವು ಗಮನಿಸ್ತಾ ಇರ್ತೀವಿ, ಈ ಸಸಿ ಚಂದ ಬೆಳೀತಾ ಇದೆ, ಹುಲುಸಾಗಿ ಬೆಳೀತಾ ಇದೆ, ಈ ಸಸಿ ಯಾಕೋ ಬೆಳೀತಾ ಇಲ್ಲ, ಎಷ್ಟು ನೀರ್ ಹಾಕಿದ್ರು, ಗೊಬ್ಬರ ಕೊಟ್ಟರು, ಹಂಗೆ ಇದೆ, ಹಿಂಗ ಗಮನಿಸಿ ಯಾವ್ದನ್ನ ಹೆಚ್ಚು ಆರೋಗ್ಯಪೂರ್ಣವಾಗಿ ಬೆಳೀತಾ ಇದೆ ಅದರ ಬಗ್ಗೆ ಗಮನ ಕೊಟ್ಟು ಉಳಿದಿದ್ದನ್ನು ತೆಗೆದಾಕೋದು, ಹಿಂಗೆಲ್ಲ ಮಾಡ್ಬೇಕಾ? ಯಾಕಂದ್ರೆ ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಇರೋ ಕಾಂಪಿಟೇಷನ್ ಗೆ ಕಂಪೇರ್ ಮಾಡಿದ್ರೆ ಕೃಷಿಯನ್ನು ಒಂದು ಪೂರ್ತಿಯಾಗಿ ವ್ಯವಹಾರಿಕ ಅಂತಲ್ಲ, ಈಗ ಆಕ್ಚುಲಿ ಒಂದು ಕವಿವಾಣಿ ಇದೆ ಅಲ್ಲ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು ಅಂತ. ಅದೇ ರೀತಿಯಲ್ಲಿ ಹಳೆಯ ಒಂದು ಪದ್ಧತಿಗಳಿಗೆ, ಇವಾಗ ಎರೆಹುಳ ಗೊಬ್ಬರ ಮೊದಲಿಂದ ಬಂದದ್ದು ರೈತನ ಮಿತ್ರ ಅಂತ ಹೇಳ್ತಾರೆ, ಅದ್ರ ಜೊತೆ ಜೊತೆಗೆ ಇವಾಗ ಯಾವ್ಯಾವ್ದನ್ನ ಆಧುನಿಕತೆಯನ್ನು ಎಷ್ಟು ಮಟ್ಟಿಗೆ ಅಳವಡಿಸ್ಕೋಬೇಕು ಅಂತ. ಪೂರ್ತಿಯಾಗಿ ಆಧುನಿಕತೆಯನ್ನೇ ಅಡಾಪ್ಟ್ ಮಾಡ್ಕೊಳ್ಳೋದಲ್ಲ, ಪೂರ್ತಿಯಾಗಿ ಕೆಲವೊಂದು ಅವೈಜ್ಞಾನಿಕ ಹಳೆಯ ವಿಧಾನಗಳನ್ನು ಬಳಸೋದಲ್ಲ, ಹಳೆಯಲ್ಲಿರುವಂತಹ ಒಂದು ಒಳ್ಳೊಳ್ಳೆ ವಿಚಾರ ಇವತ್ತಿನ ಒಂದು ಆಧುನಿಕತೆ, ಇವಾಗ ಯಂತ್ರೋಪಕರಣಗಳಾಗ್ಲಿ ಅದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಕೃಷಿ ಮಾಡಿದ್ರೆ ಖಂಡಿತವಾಗ್ಲೂ ಕೃಷಿ ಲಾಸ್ ಅಲ್ಲ. ಈಗ ನಾವು ಆರ್ಥಿಕವಾಗಿ ಗಮನವನ್ನು ಇಟ್ಟುಕೊಂಡು ಇರ್ತಿ ನರ್ಸರಿ ಮಾಡೋದಾಗಿರ್ಬೋದು, ಎರೆ ಗೊಬ್ಬರ ತಯಾರು ಮಾಡೋದಾಗಿರ್ಬೋದು, ಒಂದು ಫ್ಯಾಕ್ಟರಿ ಮಾಡಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡು, ಈ ನಿಟ್ಟಿನೊಳಗೆ ಮಾಡಿದಾಗ ನಮ್ಗೆ ಆರ್ಥಿಕವಾಗಿ ಲಾಭ ಆಗುತ್ತೆ. ಒಬ್ಬ ರೈತ ಆಗಿ ಮಾಡಿದಾಗ ಬರೀ ತೆಂಗು ಅಡಿಕೆ ಬಾಳೆ ಇಂತಹ ಬೆಳೆಗಳನ್ನು ಬೆಳ್ಕೊಂತ ಇದ್ದಾಗ ಅಲ್ಲಿ ಲಾಭದಾಯಕವಾಗಿ ಮಾಡೋದು ಹೇಗೆ, ಈಗ ಆ ಪ್ರಶ್ನೆ ಬೇಕಾಗಿರೋದು. ಎಲ್ಲರೂ ಸೂಕ್ಷ್ಮ ಆಗ್ಲಿಕ್ಕಾಗಲ್ಲ. ಯಾವುದೇ ಒಂದು ಕೃಷಿಯಲ್ಲಾದ್ರೂ ಅಥವಾ ಯಾವುದೇ ಒಂದು ಇದ್ರಲ್ಲಾಗ್ಲಿ ಬರೀ ಒಂದೇ ಒಂದು ವಿಚಾರಗಳನ್ನ ನಾವ್ ಇಟ್ಕೊಂಡು ಅದನ್ನೊಂದೇ ಕಾನ್ಸಂಟ್ರೇಟ್ ಮಾಡ್ತಾ ಹೋದ್ರೆ ಆಗಲ್ಲ. ಈಗ ಪ್ರತಿ ಒಂದು ರೈತ ಅನ್ಕೊಂಡ ತಕ್ಷಣ ಅವನಿಗೆ ಏನಿಲ್ಲ ಅಂದ್ರೂ ಒಂದಷ್ಟು ಜಮೀನ್ ಅಂತ ಇರತ್ತೆ, ಅದು ಒಂದನ್ನೇ ಮಾಡ್ಕೊಂಡು ಹೋದ್ರು ಆಗೋದಿಲ್ಲ. ಸಮಗ್ರ ಕೃಷಿಯನ್ನ ಮಾಡಿದ್ರೆ ಒಂದಲ್ದೇ ಇದ್ರೂ ಒಂದಾದ್ರೂ ಅವ್ನು ಎತ್ಕೊಂಡ್ ಬರ್ತಾ ಇರತ್ತೆ. ಇವಾಗ ಅಡಿಕೆಗೆ ರೇಟ್ ಬಿದ್ದೋಯ್ತು ಅಂದ್ರೆ ತೆಂಗಲ್ಲಾದ್ರೂ ಇರತ್ತೆ. ನಮಗೆ ಕೃಷಿಯಲ್ಲಿ ಆದಾಯ ಬರೋದಕ್ಕೆ ದಿನ ಆದಾಯ ಬರುವಂತದ್ದು, ವೀಕ್ಲಿ ಬರುವಂತದ್ದು, ಮಂತ್ಲಿ ಬರುವಂತದ್ದು, ಇಯರ್ಲಿ ಬರುವಂತದ್ದು, ಈ ತರ ಡಿವೈಡ್ ಮಾಡಿಕೊಂಡು ಆದಾಯ ಬರೋದನ್ನ ಇದ್ ಮಾಡ್ತಾ ಇದ್ರು. ಇವಾಗ ಡೈಲಿ ಬರೋದಕ್ಕೆ ಇವನ್ ಡೈರಿ ಫಾರ್ಮಿಂಗ್ ಮಾಡ್ತಾರೆ. ಡೈರಿ ಫಾರ್ಮಿಂಗ್ ಅಲ್ಲಿ ಡೈಲಿ ಆದಾಯ ಇರತ್ತೆ, ಮಂತ್ಲಿಗೆ ಒಂದ್ಸಲ ತಗೊಂಡ್ರು ಸಹಿತ ಡೈಲಿ ಆದಾಯ ಅದು. ಇನ್ನು ವೀಕ್ಲಿ ಅದಕ್ಕೆ ಈ ಕುರಿ ಸಾಕಣೆ ಅದು ಇದು ಏನೇನೋ ಮಾಡ್ತಾರೆ. ಅದೇ ರೀತಿಯಲ್ಲಿ ಇಯರ್ಲಿ ಬರೋದ್ರಲ್ಲಿ ಈ ತೆಂಗು, ನಮ್ಮ ಈ ಒಂದು ಏರಿಯಾಗ ಸಂಬಂಧಪಟ್ಟು ತೆಂಗು ಅಡಿಕೆ ಆಮೇಲೆ ಬಾಳೆ ಅಥವಾ ಇವನ್ ಮಾವು ಗೇರು ವಾಟ್ ಎವರ್ ಎಲ್ಲಾ ಒಂದು ಸಮಗ್ರ ಕೃಷಿಯನ್ನ ಮಾಡ್ಕೊಂಡು ಹೋದ್ರೆ ಕೃಷಿ ಲಾಸ್ ಆಗೋದಿಲ್ಲ. ಯಾವ್ದೋ ಒಂದನ್ನೇ ಮಾಡ್ತೀನಿ ನಾನು, ಅದನ್ನಷ್ಟೇ ಮಾಡೋನು ಅನ್ಕೊಂಡು ಹೋದ್ರೆ ಕೃಷಿಯಲ್ಲೂ ಕಷ್ಟ ಆಗುತ್ತೆ. ಅಂದ್ರೆ ಕೃಷಿ ಜೊತೆಗೆ ಕೃಷಿ ಆಧಾರಿತ ಉಪಕಸುಬುಗಳನ್ನ ಮಾಡಬೇಕು, ಅಷ್ಟನ್ನು ಮಾಡ್ಲೇಬೇಕು ಸರ್. ಆ ರೀತಿ ಮಾಡ್ತಾ ಹೋದ್ರೆ ಇನ್ನೊಂದಂದ್ರೆ ಯಾವ್ದೇ ಒಂದು ವೇಸ್ಟ್ ಆಗೋದಿಲ್ಲ. ಇವಾಗ ತೋಟಕ್ಕೆ ಗೊಬ್ಬರ ಬೇಕಾಗಿರತ್ತೆ, ಹೈನುಗಾರಿಕೆ ಮಾಡ್ತಾ ಇರ್ತಾರೆ, ಈ ಕಡೆಯಿಂದ ಆದಾಯ ಬರುತ್ತೆ, ಇನ್ನೊಂದಂದ್ರೆ ಅದ್ರ ಜೊತೆ ಜೊತೆಗೆ ತೋಟಕ್ಕೆ ಗೊಬ್ಬರ. ಅದೇ ತರ ಪ್ರತಿಯೊಂದು ನಡ್ಕೊಂಡು ಹೋಗತ್ತೆ ಸರ್. ಅಂದ್ರೆ ಒಂದಕ್ಕೊಂದು ಪೂರಕವಾಗಿರಬೇಕು, ಒಂದಕ್ಕೊಂದು ಪೂರಕವಾಗಿರಬೇಕು. ಆ ತರ ಆದ್ರೆ ಮಾತ್ರ ಕೃಷಿಯಲ್ಲಿ ಲಾಭ ಗಳಿಸೋದಕ್ಕೆ ಸರ್. ಬದುವಿನ ಮೇಲೆ ಮೇವನ್ನ ಬೆಳಿತೀವಿ, ಮೇವು ನಮ್ಮ ದನಕರುಗಳಿಗೆ ಹಾಕ್ತಿವಿ, ದನಕರುಗಳು ನಮ್ ಸಗಣಿ ಕೊಡುತ್ತೆ, ಸಗಣಿ ಹೊಲಕ್ಕೆ ಹಾಕ್ತಿವಿ, ಒಂದಕ್ಕೊಂದು ಪೂರಕವಾಗಿರ್ಲೇಬೇಕು ಸರ್. ಇಷ್ಟೆಲ್ಲ ಮಾಡ್ತಾ ಇದ್ರಿ ಸುಷ್ಮಾ, ಎಷ್ಟು ಲಾಭ? ಲಾಭ ಅಂದ್ರೆ ಸರ್, ಆಕ್ಚುಲಿ ಒಂದು ಲೋಡ್ ಸಗಣಿಯಕ್ಕೆ 25,000 ಆಗತ್ತೆ. ಅದಕ್ಕೆ ಲೇಬರ್ ಕಾಸ್ಟ್, ಆಮೇಲೆ ಅದಕ್ಕೆ ಆಡ್ ಮಾಡುವಂತ ನ್ಯೂಟ್ರಿಯನ್ಸ್, ಈ ಟ್ರೈಕೋಡರ್ಮಾ, ಸುಡೋಮೋನಾಸ್, ಎಜ್ಲೋಸ್ಪಿರಿಲಮ್, ಫೆನ್ರೋಕಿಟ್, ವಾಟ್ ಎವರ್, ಇದನ್ನೆಲ್ಲ ಜೈವಿಕ ಸೂಕ್ಷ್ಮಾಣು ಗೊಬ್ಬರಗಳನ್ನ ನಾನು ಆಡ್ ಮಾಡ್ತೀನಿ. ಇದೆಲ್ಲ ಸೇರಿ ಅದರ ತಯಾರಿಕಾ ವೆಚ್ಚ, ಆಮೇಲೆ ಕಾಸ್ಟ್ ಚಾರ್ಜ್, ಆಮೇಲೆ ಜಾಗದ ಒಂದು ಬಿಲ್ಡಿಂಗ್ ಕಾಸ್ಟ್ ಎಲ್ಲ ತೆಗೆದ್ರು ಸಹಿತ ಅದು ಸರಾಸರಿ ಒಂದು 25,000 ಖರ್ಚು ಬರುತ್ತೆ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಅದು ಸೇಲ್ಸ್ ಗೆ ಏನಿಲ್ಲ ಅಂದ್ರೆ ನನಗೆ ಒಂದು 50 quintals ಅಂತಾನೆ ಸೇಲ್ಸ್ ಸಿಗತ್ತೆ. ವರ್ಮಿ ಕಾಂಪೋಸ್ಟ್ ಗೊಬ್ಬರದ ರೇಟ್ 18.50 ಇದೆ ಪರ್ ಕೆಜಿ. ಮೂರರಲ್ಲಿ ಒಂದ್ ಪಾಲ್ ನನಗೆ ಲಾಭ ಅಂತಾನೆ ಸಿಗ್ತಾ ಇದೆ ಸರ್. ಅದೇ ಒಂದು ಆಧಾರದ ಮೇಲೆ ಇವಾಗ ಮತ್ತೆ 5 acres ಲೀಸ್ ತಗೊಂಡು 3 acres ದೊಡ್ಡ ಜಾಗದಲ್ಲಿ ಎರೆಹುಳ ಗೊಬ್ಬರನ ತಯಾರ ಮಾಡ್ತಾ ಇದೀನಿ. ಯಾಕಂದ್ರೆ ನನಗೆ ಮೇನ್ ಅಂದ್ರೆ ಈ ಗೊಬ್ಬರದ ತಯಾರಿಕೆಯಲ್ಲಿ ಕಾಸ್ಟ್ ಅಷ್ಟೇ ಚಾರ್ಜ್ ಬರುತ್ತೆ. ಯಾಕಂದ್ರೆ ಬರೀ ಹಳೆ ಸಗಣಿಯನ್ನ ಮಾತ್ರನೇ ಯೂಸ್ ಮಾಡೋದು, ಅಗ್ರಿಕಲ್ಚರ್ ವೇಸ್ಟ್ ಅನ್ನೋ ಕಪ್ಪು ಮಣ್ಣನ್ನೋ ಯೂಸ್ ಮಾಡೋದಾದ್ರೆ ಕಾಸ್ಟ್ ಕಡಿಮೆ ಆಗತ್ತೆ, ಆದ್ರೆ ಗೊಬ್ಬರದ ಕ್ವಾಲಿಟಿ ಹಾಳಾಗತ್ತೆ. ಇವತ್ತು ಸಹಿತ ನನ್ನ ಗೊಬ್ಬರವನ್ನ ನಾನು ಟೆಸ್ಟ್ ಮಾಡಿ ರಿಪೋರ್ಟ್ ತಗೊಂಡಾಗ ನನಗೆ 23 nutrients ಅದರಲ್ಲಿ, ಇದು 13 nutrients ಅದರಲ್ಲಿ ಆಲ್ರೆಡಿ ಇದೆ. ಅಂತ ಒಂದು ಉತ್ಕೃಷ್ಟವಾದ ಗೊಬ್ಬರ ಮತ್ತಾವುದೇ ಒಂದು ರಾಸಾಯನಿಕದಲ್ಲಾಗ್ಲಿ ಯಾವ್ದ್ರಲ್ಲಾದ್ರೂ ಸಿಗೋದಿಲ್ಲ. ಒಂದ್ ಗಿಡದ ಬೆಳವಣಿಗೆಗೆ 16 nutrients ಬೇಕು, 13-14 nutrients ಇದೊಂದು ಗೊಬ್ಬರದಲ್ಲಿರುವಾಗ ಬೇರೆ ಯಾವ ಗೊಬ್ಬರ ಯಾಕೆ ಅವಶ್ಯಕತೆ ಇದೆ? ಯಾಕಂದ್ರೆ ಈ ಕ್ವಾಲಿಟಿಯನ್ನು ಕೊಡುವಾಗ ನನಗೆ ಕಾಸ್ಟ್ ಜಾಸ್ತಿ ಆಗ, ಬರೀ ನನ್ನ ಲಾಭದ ಒಂದು ದೃಷ್ಟಿಯಿಂದ ನಾನು ಮಾಡ್ತಾ ಇಲ್ಲ. ಯಾಕಂದ್ರೆ ಒಂದ್ 40 kg ಬ್ಯಾಗ್ ಅಲ್ಲಿ ಏನಿಲ್ಲ ಅಂದ್ರೂ ಒಂದು 15-20 worms ಅದರಲ್ಲೇ ಹೋಗುತ್ತೆ. ತಗೊಂಡೋಗಿ ಹಾಕದವ್ರ ಜಾಗದಲ್ಲಿ ಕೂಡ ವರ್ಮ್ಸ್ ಇಂಪ್ರೂವ್ಮೆಂಟ್ ಆಗಿದೆ. ನಾನು ಇದಕ್ಕೆ ಬಳಸೋದು ಯೂಟ್ರಿಲಸ್ ಯುಜಿನಿಯಾ ತಳಿ ಎರೆಹುಳಗಳನ್ನ. ನಾನು ಗೊಬ್ಬರಕ್ಕೆ ಮಾತ್ರ ಕಾಸ್ಟ್ ಹೇಳ್ತೀನಿ ಹೊರತು ಅದರಲ್ಲಿರುವಂತ ವರ್ಮ್ ಸಿಗಲ್ಲ. ನಾವ್ ಇಲ್ಲಿವರೆಗೂ ವರ್ಮ್ಸ್ ಸೇಲ್ ಮಾಡೋದಿಲ್ಲ. ಅದಕ್ಕೆ ಮೇನ್ ರೀಸನ್ ಅಂದ್ರೆ ನಮಗ್ ಬೇಕಾಗುವಂತ ಒಂದು 20% ವರ್ಮ್ಸ್ ಅನ್ನ ಮಾತ್ರ ನಾವು ರಿಟರ್ನ್ ಬಳಸ್ತೀವಿ ಹೊರತು 80% ಅನ್ನ ಪೂರ್ತಿಯಾಗಿ ಅದೇ ಗೊಬ್ಬರ ಚೀಲದಲ್ಲೇ ಬಿಟ್ಬಿಡ್ತೀವಿ. ತಗೊಂಡೋಗಿ ಹಾಕದಂತ ರೈತರ ತೋಟದಲ್ಲಿ ಅದು ಪೂರ್ತಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಅಂದ್ರೆ ನೀವು ಗೊಬ್ಬರ ಚೀಲದಲ್ಲಿ ಹಾಕಿ ಪ್ಯಾಕ್ ಮಾಡಿದಾಗ ಸಾಯಲ್ಲ? ಸಾಯೋದಿಲ್ಲ ಸರ್, ಅದರಲ್ಲಿ ವರ್ಮಿ ಕಾಂಪೋಸ್ಟ್ ಇರುತ್ತೆ. ಅವು ಭೂಮಿಯ ಆಳದಲ್ಲಿ 8-10 feet ಆಳಕ್ಕೆ ಹೋಗುವಂತ ವರ್ಮ್ಸ್, ಸೊ ಅವಕ್ಕೇನು ಆಗೋದಿಲ್ಲ ಸರ್. ಅಲ್ಲೇ ಮತ್ತೆ ಆ ಗೊಬ್ಬರವನ್ನ ಮತ್ತು ವಿಘಟನೆ ಮಾಡ್ತಾನೆ ಇರುತ್ತೆ. ಇಷ್ಟೆಲ್ಲಾನು ಗೊಬ್ಬರವನ್ನ ಗುಣಮಟ್ಟದ್ದಾಗಿ ತಯಾರಿಸಬೇಕು ಅನ್ನುವಂಥದ್ದು ಒಂದಾಗಿ. ನೀವು ಎರಡು ತರದ್ ಮಾಡಿದ್ರೆ ಒಳ್ಳೇದ ಅಂತ, ಒಂದು ಕಾಂಪೋಸ್ಟ್ ಅಂದ್ರೆ ವರ್ಮಿ ಕಾಂಪೋಸ್ಟ್, ನಮ್ಮಲ್ಲಿರುವಂತಹ ತ್ಯಾಜ್ಯಗಳನ್ನ ಬಳಸಿಕೊಂಡು ಮಾಡುವಂತದ್ದು ಒಂದು. ನೀವು ಸಗಣಿಯನ್ನೇ ಉಪಯೋಗಿಸಿ ಮಾಡಿ ಉತ್ಕೃಷ್ಟವಾದಂತಹ ಎರೆಗೊಬ್ಬರ ತಯಾರು ಮಾಡೋದು ಒಂದು. ಎರಡು, ಗುಣಮಟ್ಟದ್ದಾದ್ರೆ ಲೋಕಲ್ ಮಾರುಕಟ್ಟೆಗೂ ಅನುಕೂಲ ಆಗುತ್ತೆ, ನಮ್ಮ ಹೊಲದಲ್ಲಿ ಸಿಗತಕ್ಕಂತ ತ್ಯಾಜ್ಯವನ್ನು ಬಳಸದಂಗಾಗತ್ತೆ. ಸೊ ಆ ನಿಟ್ಟಿನೊಳಗೆ ಪ್ರತಿಯೊಬ್ಬರಿಗೂ ಎರೆಹುಳ ಗೊಬ್ಬರವನ್ನ ನಾನೇ ತಯಾರು ಮಾಡಿ ಸಂಜೀವಿನಿ ಬಯೋ ಆರ್ಗ್ಯಾನಿಕ್ಸ್ ಕಡೆಯಿಂದ ಕೊಡೋದಕ್ಕೆ ಸಾಧ್ಯ ಇದೆ. ಬಟ್ ನನ್ನ ಗುರಿ ಇಷ್ಟೇ, ಪ್ರತಿಯೊಬ್ಬರು ಮ್ಯಾಕ್ಸಿಮಮ್ ಅಂದ್ರೂ ಸಾವಯವನ್ನ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಎರೆಹುಳ ಗೊಬ್ಬರವನ್ನ ಬಳಸಬೇಕು ಅಂತ ನಾನು ಅದಕ್ಕೆ ಹೇಳೋದಿಷ್ಟೇ. ಮಾಡ್ಕೊಳಕ್ ಆಗದೆ ಇರೋಂತವ್ರಿಗೆ ಮಾತ್ರ ನಾವು ಕೊಡ್ತೀವಿ. ನಿಮಗ್ ಮಾಡ್ಕೊಳ್ಳಿಕ್ಕೆ ಅವೈಲೇಬಿಲಿಟಿ ಇದೆ, ನಿಮ್ಮ ಹತ್ರ ಅಗ್ರಿಕಲ್ಚರ್ ವೇಸ್ಟ್ ಜಾಸ್ತಿ ಇದೆ, ನೀವು ಖಂಡಿತ ಮಾಡ್ಕೊಳ್ಳಿ. ಯಾಕಂದ್ರೆ ಅದ್ರ ಕ್ವಾಲಿಟಿ ಸ್ವಲ್ಪ ಇದ್ರೂ ಸಹಿತ ನೀವೇ ಮಾಡ್ಕೊಂಡಿದ್ದು ನಿಮ್ದೇ ಅಗ್ರಿಕಲ್ಚರ್ ವೇಸ್ಟ್ಗೂ ಒಂದು ದಾರಿ ಕಾಣಿಸಿದಾಗತ್ತೆ, ಅದನ್ನೇ ಉತ್ಕೃಷ್ಟವಾದ ಗೊಬ್ಬರ ತಯಾರು ಮಾಡಿ ಬಳಸಿದಾಗ. ಆದ್ರೆ ನಾನು ಟು ರೈತರಿಗೆ ಕೊಡಬೇಕಾಗಿರೋದ್ರಿಂದ, ಸೊಸೈಟಿಗಳಿಗಾಗ್ಲಿ ಅಥವಾ ಯಾವ್ದೇ ಒಂದು ಇದಕ್ಕೆ ಕೊಡಬೇಕಾಗಿರೋದ್ರಿಂದ ಒಂದೇದಾಗಿ ವೇಟ್ ಲಾಸ್ ಆಗಬಾರ್ದು. ಇನ್ನೊಂದು, ನಾನೇ ಎರಡು ಕ್ವಾಲಿಟಿಯನ್ನು ಮಾಡಿದ್ರೆ ಅದಕ್ಕೆ ರೇಟ್ ಕಡಿಮೆ ಇಡಬೇಕಾಯ್ತು. ನಮ್ ರೈತರು ಏನ್ ಮಾಡ್ತಾರೆ, ಯಾವ್ದು ರೇಟ್ ಕಡಿಮೆ ಇದೆ ಅಂತ ನೋಡ್ತಾರೆ, ತಪ್ಪು ರೈತರದ್ದಲ್ಲ. ಆವಾಗ ಏನಾಗತ್ತೆ, ಕ್ವಾಲಿಟಿ ಇರೋದನ್ನ ಬಿಟ್ಟು ಕ್ವಾಲಿಟಿ ಕಡಿಮೆ ಇರೋದನ್ನ ತಗೊಂಡು ಹೋಗ್ತಾರೆ. ಅವರೇ ಅದನ್ನ ಮಾಡ್ಕೊಂಡ್ರೆ ತೊಂದರೆ ಇಲ್ಲ, ಯಾಕಂದ್ರೆ ಅವ್ರ ಅಗ್ರಿಕಲ್ಚರ್ ವೇಸ್ಟ್ಗೆ ಅವರೇ ಒಂದ್ ಇದ್ ಮಾಡಿದಾಗ ಆಗತ್ತೆ. ಹೊರತು ನಾನು ಆ ರೀತಿ ಇದು ಉತ್ಕೃಷ್ಟವಾದದ್ದು, ಇದು ಹಾಳು ಅಂತ ಹೇಳ್ಕೊಂಡು ಕೊಡೋಕಾಗಲ್ಲ ಸರ್, ಅದ್ರ ಅವಶ್ಯಕತೆನೆ ಇಲ್ಲ ಸರ್. ಆ ರೈತರ ದೃಷ್ಟಿಯಿಂದ ನೋಡಿದಾಗ ನನಗೇನನ್ಸುತ್ತಂದ್ರೆ, ತ್ಯಾಜ್ಯಗಳನ್ನು ಕೂಡ ಹಾಳು ಮಾಡಬಾರದು. ನಾವು ಈ ಎರೆಗೊಬ್ಬರವನ್ನು ಹಾಕಿದಾಗ ಅವು ಮತ್ತೆ ಭೂಮಿಯಲ್ಲಿ ಮಲ್ಟಿಪ್ಲೈ ಹಾಕೊಂತ ಹೋಗ್ತಾ ಇರ್ತವೆ. ಅಲ್ಲಿರುವಂತಹ ತ್ಯಾಜ್ಯ ಬೇಕಾಗಿದ್ದು ಸಾವಯವ ಪದಾರ್ಥ ಬೇಕಾಗುತ್ತೆ. ಪ್ರಮುಖವಾಗಿ ಕಾರ್ಬನ್ ಸಿಗೋದು ಸಾವಯವ ಪದಾರ್ಥದಿಂದ. ಸೊ ಅದು ಅತ್ಯಂತ ಪ್ರಮುಖವಾದ ಪೋಷಕಾಂಶ. ಅದು ಗ್ರಾಮ್ಗಳಲ್ಲಿ ಅಲ್ಲ, ಕ್ವಿಂಟಲ್ ಗಟ್ಟಲೆ ಬೇಕಾಗುತ್ತೆ. ಹಾಗಾಗಿ ತ್ಯಾಜ್ಯವನ್ನ ಸಮರ್ಪಕವಾಗಿ ರೈತರು ಬಳಸಲೇಬೇಕು. ಬಳಸಲೇಬೇಕು ಸರ್. ಅದಕ್ಕೆ ನಾನು ಹೇಳೋದಿಷ್ಟೇ, ಇವಾಗ ನಮ್ಮ ಹತ್ರ ಎರೆಹುಳ ಗೊಬ್ಬರವನ್ನು ತಗೊಂಡು ಹೋದವ್ರಿಗೂ ಸಹಿತ ನಾವು ಹೇಳ್ತೀವಿ, ನಮ್ಮ ಎರೆಹುಳ ಗೊಬ್ಬರ ಹಾಕದ ನಂತರ ಈಗ ನಿಮ್ಮ ಮರದ ಬುಡದಲ್ಲಿ ನಿಮ್ಮ ಲೋಕಲ್ ಆಗಿ ಸಿಗುವಂತ ಸೊಪ್ಪು ತರಕು ಏನೇ ಇದ್ರೂ ಅದನ್ನ ಅಲ್ಲಿಗೆ ಹಾಕಿ ಅಂತ. ಸೊ ಅಲ್ಲಿರುವಂತ ಎರೆಹುಳಗಳು ಮಲ್ಟಿಪ್ಲೈ ಆಗಿ ಆಗಿ ಅಲ್ಲೇ ಅದನ್ನ ಗೊಬ್ಬರ ಮಾಡಿ ಹಾಕ್ತಾ ಇರೋದು. ಇನ್ಸಿಟ್ಯೂ ಗೊಬ್ಬರ ತಯಾರಿಕೆ ಅಂತಾರೆ, ಇರು ನೆಲೆಯಲ್ಲಿ ಗೊಬ್ಬರವನ್ನ ತಯಾರು ಮಾಡೋದು. ನಾವು ಹೆಚ್ಚಿನ ಶ್ರಮ ಬೇಕಾಗಿಲ್ಲ, ಅವೇ ಅಲ್ಲೇ ವೃದ್ಧಿ ಆಗ್ತಂತ. ಯಾಕಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಏನಾಗಿದೆ ಅಂದ್ರೆ ಎರೆಹುಳ ಗೊಬ್ಬರನ್ನ ತಯಾರ್ ಮಾಡಿ ಹಾಕುವಷ್ಟು ಪೇಷನ್ಸ್ ನಮ್ ಜನರಿಗೆ ಕಡಿಮೆ ಆಗಿದೆ. ಇನ್ನೊಂದಂದ್ರೆ ಮೊದ್ಲು ಮಾಡಿದಂತ ರಾಸಾಯನಿಕ ವಿಪರೀತದ ಬಳಕೆಯಿಂದಾಗಿ ಎರೆಹುಳಗಳ ಸಂಖ್ಯೆ ಕಡಿಮೆ ಆಗಿದೆ. ಸಾಮಾನ್ಯವಾಗಿ ಆರೋಗ್ಯವಂತ ಭೂಮಿ ಅಂದ್ರೆ ಒಂದು ಚದರ ಅಡಿಯಲ್ಲಿ 16 ಎರೆಹುಳಗಳು ಇರಬೇಕು. ಬಟ್ ಯಾರು ಭೂಮಿಯಲ್ಲಿ ಇವತ್ತಿನ ಕಾಲಮಾನದಲ್ಲ 16 ಎರೆಹುಳ ಅಲ್ಲ 6 ಸಿಗತ್ತೆ? ಸಿಗೋದಿಲ್ಲ. ಇರೋ ಒಂದಿಷ್ಟು ನಮ್ಮ ಈ ಲೋಕಲ್ ಆಗಿ ಸಿಗೋ ಎರೆಹುಳಗಳಿಗೆ ಲುಂಬ್ರಿಕಸ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇರೋವಂತ 6 ಎರೆಹುಳ ಕೂಡ ಭೂಮಿಯಲ್ಲಿ ಒಂದು 10 ಅಡಿ ಕೆಳಗ್ ಹೋಗ್ಬಿಟ್ಟಿದೆ. ಯಾಕಂದ್ರೆ ಮೇಲ್ಪದರದಲ್ಲಿ ನಾವು ಬಳಸಿದಂತ ರಾಸಾಯನಿಕಗಳ ಒಂದು ಕೊಡುಗೆ ಅಂತಾನೆ ಹೇಳ್ಬಹುದು. ರಾಸಾಯನಿಕ ಹಾಕಿದಾಗ ಒಂದ್ 5 ಇಯರ್ಸ್ ಕ್ರಾಪ್ ತುಂಬಾನೇ ಬರುತ್ತೆ, ಒಪ್ತೀನಿ. ಆದ್ರೆ ಆಫ್ಟರ್ 5 ಇಯರ್ಸ್ ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. 2 ಕ್ವಿಂಟಲ್ ಯಾವ್ದೇ ಒಂದು ಬೆಳೆ, ಇವಾಗ ಒಂದು ಅಡಿಕೆ ಅಂತ ಇಟ್ಕೊಳ್ಳಿ, 15 ಕ್ವಿಂಟಲ್ ಎಕರೆಗೆ ಬರ್ತಾ ಇತ್ತು ತೋಟದಲ್ಲಿ, ರಾಸಾಯನಿಕಗಳನ್ನಷ್ಟೇ ಬಳಸೋದಿಕ್ ಸ್ಟಾರ್ಟ್ ಮಾಡಿದ್ರೆ ಒಂದ್ 5 ಇಯರ್ಸ್ ತನಕ 20 ಬರಬಹುದು. ಬಟ್ ಅಲ್ಲಿ ಆ ಭೂಮಿಯಲ್ಲಿ ಹ್ಯೂಮಸ್ ನ ಚಲನೆ ಹೋಗಿರತ್ತೆ, ಮರಗಳ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತ್ತೆ. ಟೋಟಲ್ ಆಗಿ ಸೈಡ್ ಎಫೆಕ್ಟ್ಸ್ ಅಂತ ನೋಡ್ಲಿಕ್ಕೆ ಹೋದ್ರೆ 20 ಕ್ವಿಂಟಲ್ ಬಂದ್ರೂ ಸಹಿತ ಕೊಳೆ ರೋಗ ಅದು ಇದು ಮರ ಹೋಗೋದು ಎಲ್ಲ ಹೋಗ್ಲಾಗಿ ಅವನಿಗೆ ಸಿಗೋದು ಆಮೇಲೆ 10 ಕ್ವಿಂಟಲ್. ಇಲ್ಲಿ ರಾಸಾಯನಿಕ ಗೊಬ್ಬರದ ಒಂದಿಷ್ಟು ಕಾಸ್ಟ್ ಹೋಗಿರತ್ತೆ. ಇನ್ನೊಂದ್ರೆ ಇಲ್ಲಿ ಸಿಗೋದು ಬರೀ 10 ಕ್ವಿಂಟಲ್ ಆಗತ್ತೆ. ಟೋಟಲ್ ಆಗಿ ಇವನಿಗೆ ಇಲ್ಲಿ ಹೆಚ್ಚುವಂದಂಗ್ ಕಂಡ್ರು ಕೂಡ ಹೋಗೋದು ಜಾಸ್ತಿನೇ. ಅದ್ರ ಬದಲು ಇವನು ಎರೆಹುಳ ಗೊಬ್ಬರವನ್ನ ತಯಾರಿಸಿ ರೈತ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಾಲಕ್ರಮೇಣ ಅವನ ಭೂಮಿಗೆ ಬರುತ್ತಾ ಇದ್ದಂತ ಕೊಳೆ ರೋಗ ಸಹಿತ ಕಂಟ್ರೋಲ್ ಆಗತ್ತೆ. ನಮ್ದೇ ತೋಟಕ್ಕೆ ನಾವೇ ಮದ್ದು ಹೊಡಿದೆ, ಎರೆಹುಳ ಗೊಬ್ಬರ ಬಳಸ್ತಾ ಇದ್ದು 9 ವರ್ಷ ಆಯ್ತು, ಮದ್ದು ಹೊಡಿದೆ 5ನೇ ವರ್ಷ ಆಯ್ತು. ತಂದಿಟ್ಟಿದ್ ಬಯೋಫೈಟ್ ತುತ್ತ ಸುಣ್ಣ ಎಲ್ಲ ಹಾಗೆ ಹಾಳಾಗಿದೆ, ಬಳಸ್ತಾ ಇಲ್ಲ. ಯಾಕಂದ್ರೆ ಕೊಳೆ ರೋಗ ಅನ್ನೋದೇ ಬಂದಿಲ್ಲ, ಹಾಗಂತ ನೀರ್ ನಿತ್ತು ಒಂದ್ ಮರಕ್ ಬಂದಿತ್ತು, ಅಂತದ್ರಲ್ಲೂ ಉಳಿದ ಮರಗಳಿಗೆ ಫಂಗಸ್ ಅಟ್ಯಾಕ್ ಆಗಿಲ್ಲ, ಸ್ಪ್ರೆಡ್ ಆಗಿಲ್ಲ. ಅಂದ್ರೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಕೃಷಿ ಮಾಡೋದು ಬಹಳ ಮುಖ್ಯ. ಹಾಗಾಗಿ ಬೇರೆ ರೈತರಿಗೆ ಏನ್ ಹೇಳ್ತೀರಿ, ಇಷ್ಟೆಲ್ಲ ಸಮಗ್ರ ಕೃಷಿಯನ್ನ ಮಾಡ್ರಿ, ಆದಾಯದ ಮೂಲಗಳನ್ನ ಹೆಚ್ಚಿಗೆ ಮಾಡ್ಕೊಳ್ಳಿ, ಮತ್ತೆ ಅಲ್ಲಿ ಬರ್ತಕ್ಕಂತ ಸಣ್ಣ ಪುಟ್ಟ ತೊಂದರೆ ಇರಬಹುದು ಮತ್ತೆ ಅನುಕೂಲ ಇರಬಹುದು, ಅವನುಗಳನ್ನು ಕೂಡ ನಿಭಾಯಿಸಿಕೊಂಡು ಕೃಷಿ ಮಾಡಬೇಕಾಗತ್ತೆ. ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಎರೆಗೊಬ್ಬರ ಮತ್ತೆ ಜೇನು ಸಾಕಾಣಿಕೆ, ಎಷ್ಟೆಲ್ಲ ಪೂರಕ ಕೆಲಸಗಳು ಇದಾವೆ. ನಾನು ಆಕ್ಚುಲಿ ಹೇಳೋದಿಷ್ಟೇ, ಕೃಷಿ ಕ್ಷೇತ್ರ ಅನ್ನೋದು ಎಲ್ಲೂ ಸಲ್ಲದವರ್ ಇಲ್ಲಿ ಸಲ್ಲುವರಯ್ಯ ಅನ್ನೋ ಕಾನ್ಸೆಪ್ಟ್ ಮೊದಲು ಹೋಗ್ಬೇಕು. ಎಜುಕೇಟೆಡ್ ಆಗಿದ್ಕೊಂಡು ಕೃಷಿಗೆ ಬರ್ಬೇಕು. ಇವಾಗ ಕೃಷಿ ಮಾಡೋದಕ್ಕೆ ಜಮೀನಿಲ್ಲ ಅಥವಾ ಯಾವುದೇ ಒಂದು ಅನುಕೂಲಕರ ಒಂದು ವಾತಾವರಣ ಇಲ್ಲ, ಮಾಡೋದಕ್ಕೆ ಕೆಲಸ ಇಲ್ಲ ಅಂತಿದ್ದಾವಾಗ ಹೊರಗಡೆ ಹೋಗಿ ಯಾವ್ದೋ ಒಂದು ವಿದೇಶಿ ಕಂಪನಿನ ಉದ್ದಾರ ಮಾಡೋದು ಸರಿ, ಯಾಕಂದ್ರೆ ಅವನ ಒಂದು ಆದಾಯದ ದೃಷ್ಟಿಯಿಂದ. ಆದ್ರೆ ಮನೆಯಲ್ಲಿರೋ ಜಮೀನನ್ನ 5-10 ಎಕರೆನೋ ಅಥವಾ ಎಷ್ಟೇ ಇವಾಗ ಆಕ್ಚುಲಿ 1 ಎಕರೆ ಇದ್ರು ಕೂಡ ಅದ್ರಲ್ಲಿ ಸಮಗ್ರ ಕೃಷಿ ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಬದುಕ್ತಾ ಇರೋರು ಇದ್ದಾರೆ. ಮನೆಯಲ್ಲಿರೋ ಕೃಷಿ ಭೂಮಿಯನ್ನ ಹಾಳು ಮಾಡಿ ಬೇರೆ ಕಡೆ ಹೋಗಿ ಇಲ್ಲಿ ಹಾಳು ಬಿಟ್ಟು ಬೆಂಗಳೂರಿಗೆ ಹೋಗೋ ಅಥವಾ ಯಾವ್ದೋ ಒಂದು ಮಹಾನಗರಕ್ಕೆ ಹೋಗಿ ದುಡಿಯಬೇಕಾದಂತ ಅವಶ್ಯಕತೆ ನಿಜವಾಗ್ ಕೃಷಿಕರಿಗಿಲ್ಲ, ರೈತ ಮಕ್ಕಳಿಗೂ ಇಲ್ಲ. ರೈತರ ಮಕ್ಕಳಿಗೆ ಬರಬೇಕಾಗಿರೋದಿಷ್ಟೇ, ನಾನ್ ಕೃಷಿಕ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಒಂದ್ ಧೈರ್ಯ ಬೇಕಷ್ಟೇ. ಆ ಧೈರ್ಯ ಇಲ್ಲದೆ ಎಷ್ಟಾಗಿದೆ ಅಂದ್ರೆ ಯಾವ್ದೇ ಒಂದು ಆಫೀಸ್ಗೆ ಹೋದ್ರೆ ರೈತರ ಸಂಬಂಧಪಟ್ಟಂತ ಆಫೀಸಿಗೆ ಹೋದ್ರು ನಮ್ಮ ರೈತರು ಕೈ ಕಟ್ಕೊಂಡು ಸಾಹೇಬ್ರಿದಾರ ಅಂತ ಕೇಳ್ತಾರೆ. ಅದು ಮೊದಲು ಹೋಗ್ಬೇಕು. ಇದು ನಮ್ಮ ಆಫೀಸ್, ನಮಗೆ ಒಂದ್ ಇನ್ಫಾರ್ಮೇಶನ್ ಕೊಡೋ ಸಲುವಾಗಿ ಸರ್ಕಾರ ಸಂಬಳ ಕೊಟ್ಟು ಇಟ್ಟಿರುವಂತ ಆಫೀಸರ್ಸ್ ಅವರು. ಸೊ ರೈತರು ಧೈರ್ಯವಾಗಿ ಹೋಗಿ ಆಫೀಸ್ ಅಲ್ಲಿ ಕೇಳ್ಬೇಕು ಮೊದಲನೇದಾಗಿ, ಅದಕ್ಕೆ ತಕ್ಕನಾಗಿ ಅಧಿಕಾರಿಗಳು ಸ್ಪಂದಿಸ್ತಾರೆ. ಇನ್ನೊಂದಂದ್ರೆ ಆತರ ಧೈರ್ಯವಾಗಿ ರೈತರು ಎಜುಕೇಟೆಡ್ ಆಗಿದ್ದವ್ರು ಹೋಗಿ ಕೇಳಿದ್ರೆ ಕೃಷಿಗೆ ಬಂದ್ರೆ ಕೃಷಿ ಕ್ಷೇತ್ರ ಖಂಡಿತವಾಗ್ಲೂ ಇಂಪ್ರೂವ್ಮೆಂಟ್ ಆಗುತ್ತೆ. ಸುಷ್ಮಾ, ಇಷ್ಟೆಲ್ಲ ಕೃಷಿ ಒಳಗೆ ತೊಡಕೊಂಡು ಅನೇಕ ಅನುಭವಗಳನ್ನು ಪಡೆದಿದ್ದೀರಿ, ಮತ್ತೆ ಇನ್ನು ಬೆಳೀತಾ ಇದೆ. ಸಾಕಷ್ಟು ಬೆಳಿಲಿಕ್ಕೆ ಇಲ್ಲಿಗೆ ಕೊನೆ ಅನ್ನೋದು ಕೃಷಿ ಒಳಗೂ ಇಲ್ಲ, ಮತ್ತೆ ಯಾವ ಫೀಲ್ಡ್ ನಲ್ಲಿ ಇರಲ್ಲ. ಜ್ಞಾನ ಎಲ್ಲಾ ಮೂಲಗಳಿಂದ ಪಡ್ಕೊಳ್ತಾ ಇರಬೇಕು. ದಿನನಿತ್ಯ ಇಷ್ಟೆಲ್ಲ ಅನುಭವಗಳನ್ನು ಹಂಚಿಕೊಂಡ್ರಿ, ಮತ್ತೆ ನೀವು ರೈತರಿಗೆ ಒಂದ್ ರೀತಿಯಿಂದ ಪರೋಕ್ಷವಾಗಿ ಸಹಾಯ ಮಾಡ್ತಾ ಇದ್ರಿ, ಅನುಕೂಲ ಮಾಡ್ತಾ ಇದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಥ್ಯಾಂಕ್ ಯು. ಮಹಿಳಾವಾಣಿ ಪಾಕ್ಷಿಕ ರೈತ ಮಹಿಳಾ ಕಾರ್ಯಕ್ರಮದಲ್ಲಿ ಎರೆಗೊಬ್ಬರ ತಯಾರಿಕೆ ಮತ್ತು ನರ್ಸರಿ ಸಸ್ಯಗಳ ನಿರ್ವಹಣೆ ಈ ವಿಷಯವಾಗಿ ಅಂಕೋಲಾ ನೇವಲಗಿಯ ಸುಷ್ಮಾ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇದರ ಹಮ್ ಬೋಲ್ ರಾ ಹೇ ತೇರೆ ಬೀಜು ಕಾ

ಬಾಲ ವಾಗಿ ಶರಣ